ಹೆಜ್ಜೆ ಮೇಳದ ಪದಗಳನ್ನು ಕೇಳ್ತಾ ಇದ್ರಲ್ಲ. ಪಾಲೆ ಪಜಾನರೋ ಇಲ್ಲಿಯ ತನಕ ಬೆಹಟ್ಟಿಯ ಬಸಪ್ಪ ಹನುಮಂತಪ್ಪ ಬಾನಿ ಮತ್ತು ಸಂಗಡಿಗರಿಂದ ಹೆಜ್ಜೆ ಮೇಳದ ಪದಗಳನ್ನು ಕೇಳಿದಿರಲ್ಲ. ಈಗ ಭೀಮಪ್ಪ ಹನುಮಸಾಗರ್ ಅವರಿಂದ ತತ್ವ ಪದ ಕೇಳೋಣಂತ. ಪಂಡರಪುರದಲ್ಲಿ ವಾಸೆ ಪಪುಂಡಾರ್ಯ ಕಾಕ್ಷನ ನೋಡೋನು ಬಾ, ಶಂಕರ ಜಿಂದಿಯೊಳಾಡೋನು ಬಾ, ಬೇಕಾದ ವರಗಳ ಬೇಡೋನು ಬಾ. ಪಂಡರಪುರದಲ್ಲಿ ವಾಸೆ ಪಪುಂಡಾರ್ಯ ಕಾಕ್ಷನ ನೋಡೋನು ಬಾ. ಆಷಾಢ ಶುದ್ಧರಿ ಏಕಾದಶಿಗೆ ಮತ್ತೇನ್ರಿ ದೇಶದ ಮಂದಿ ಅಲ್ಲ ಬರುವ ಜಾತರಿಗೆ ದೇಶದೈನ ಜಗದೀಶನಗಳಿಗೆ ಮತ್ತೇನ ದೋಷ ದುರಿತಗಳ ನಾಶ ಮಾಡುವ ಕೇಶವ ರುಕ್ಮಿಣಿ ಕಾಂತ ವಿಠಲ ರಾಯನ್ನ ನೋಡೋನು ಬಾ, ಶಂಕರ ಚಿಂತೆಯೊಳಾಡೋನು ಬಾ, ಬೇಕಾದ ವರಗಳ ಬೇಡೋನು ಬಾಬಾ. ಪಂಡರಪುರದಲ್ಲಿ ವಾಸಿಪ ಪುಂಡರಿ ಕಾಂತನ ನೋಡೋನು ಬಾ. ಅರುಷದಿ ಬರಬಹುದು ಸಂತರ ಮೇಳ ಅತ್ತೇನೇನ ಧರಿಸ